ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಬಂಜಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಬಿ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಳಲ್ಕೆರೆ ತಾಲೂಕಿನ ಬಂಜಗೊಂಡನಹಳ್ಳಿಯ ಹಿರಿಯ ಕೃಷಿಕರಾದಂತಹ ಬಿ ಸಿದ್ದಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದಪ್ಪ ಅವರೇ. ನಮಸ್ಕಾರ ಸಿದ್ದಪ್ಪ ಅವರೇ, ಹೇಳಿ ಈಗ ಎಷ್ಟು ವರ್ಷ ವಯಸ್ಸು ನಿಮಗೆ? ನಮಗೆ 60. ಈಗ 60 ವರ್ಷ ವಯಸ್ಸಾಯ್ತು ನಿಮಗೆ. ಈಗ ಕೃಷಿ ವೃತ್ತಿಗೆ ಅಂತಂದ್ರೆ ಎಷ್ಟನೇ ವಯಸ್ಸಿನಿಂದ ಬಂದಿರಾ? ನಾವು ಸುಮಾರು SLC ಫೇಲ್ ಆದ್ವಿ. ನಾವು ಅಲ್ಲಿಂದ ಹಿಡಿದು ನಾವು ಸಣ್ಣರ ತಟ್ಟಿಗೆ ನಾವು ಕೃಷಿಕ್ಕೆ ನಮ್ಮ ತಂದೆ ಜೊತೆಗೆ ಮಾಡ್ಕೊಂತಲೇ ಬಂದ್ವಿ. ಈಗ SSLC ತನಕ ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಈಗ ಫೇಲ್ ಆದ್ರೆ ನಾವು ಮುಂದೆ ನೀವು ಕಟ್ಕೊಂಡು ಪಾಸ್ ಆಗಿ ಮುಂದಕ್ಕೆ ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ನಮ್ಮ ಮನೆ ಒಂದ್ ಸ್ವಲ್ಪ ಅವತ್ತಿನ ಸಮಸ್ಯೆ ಇತ್ತು, ನಮ್ಮಣ್ಣರೆಲ್ಲ ಡಿವೈಡ್ ಆಗಂತ ಸಂದರ್ಭ ಆಯ್ತು. ಆ ಒಂದು ಇದರಲ್ಲಿ ನಾವು ಮನೆ ಇರೋಂತ ಸನ್ನಿವೇಶ ಬಂತು. ನೀವೇ ಹಿರಿಯರ? ನಾವು ಚಿಕ್ಕವ್ರ ಎಲ್ಲರಿಗಿಂತ. ನಮ್ಮಪ್ಪ ನಮ್ಮಮ್ಮರ ನೋಡ್ಕೊಳ್ಳೋ ಇಲ್ಲದಂತ ಒಂದು ಇದಾಯ್ತಲ್ಲ, ಆ ಸನ್ನಿವೇಶಕ್ಕಲ್ಲಿ ನಾವು ಕೃಷಿಗೆ ಆಡಿಟ್ ಆಗ ಅಲ್ಲಿಗೆ ವಿದ್ಯಾಭ್ಯಾಸ ಬಿಡುವಂತ ಒಂದು ಪರಿಸ್ಥಿತಿ ಬಂತು. ಎಲ್ಲೇ ಒಂದ್ ಕಡೆ ಆಸೆ ಇತ್ತ ನಿಮಗೆ ಓದ್ಬೇಕಂತ? ಓದ್ಬೇಕು, ನಾವು ಯಾವ್ದಾರು ಒಂದು ನೌಕರಿ ತಗೋಬೇಕು ಅಂತಲೂ ಬಹಳ ಆಸೆ ಇತ್ತು ನಮಗೆ. ಏನ್ ಅನ್ಸುತ್ತೆ ಇವತ್ತು ನಿಮಗೆ? ಇವತ್ತು ಇದು ಚೆನ್ನಾಗಿ ಅನ್ಸುತ್ತೆ, ಕೃಷಿಕನು ಚೆನ್ನಾಗೆ. ಈಗ ಅದು ಓದಿದ್ಮೇಲೆ ದೊಡ್ಡ ಓದ್ಬೇಕು, ದೊಡ್ಡ ನೌಕರಿದಾರಾಗಬೇಕು. ಇಲ್ಲಂತಂದ್ರೆ ಈ ಒಂದ್ ಲೆವೆಲ್ ಆಗಿ ನೌಕರಿದಾರಿಗಿಂತಲೂ ಈ ನಮ್ಮ ಜಮೀನಿನಲ್ಲಿ ಕೃಷಿ ಮಾಡಿದ್ರೆ ಜಮೀನು ಇರಬೇಕು, ಬಹಳ ಜಮೀನು ಇದ್ದು ಕೃಷಿ ಮಾಡಿದ್ರೆ ಅದಕ್ಕಿಂತ ಡಬಲ್ ಆಗಿ ಚೆನ್ನಾಗಿರ್ಬೋದು. ಕೃಷಿ ವೃತ್ತಿಯೇ ಉತ್ತಮ ಅಂತ ಹೇಳ್ತೀರಾ? ಉತ್ತಮ. ಈಗ ನಮ್ಗೆ ಯಾವಾಗ ಬೇಕು ಅಂತ ಅವಾಗ ಕೆಲಸ ಮಾಡಬಹುದು, ಬೇಡ ಅಂದಾಗ ನಾವು ಬಂದು ಆರಾಮಾಗಿ ಇರಬಹುದು, ದುಡಿಮೇಲೆ ಚೆನ್ನಾಗಿರುತ್ತೆ. ಈಗ ನಿಮ್ಮ ತಂದೆ ತಾಯಿ ಇವರೆಲ್ಲ ಕೃಷಿ ಬದುಕನ್ನೇ ಕಟ್ಕೊಂಡವರ? ಕೃಷಿ ಬದುಕನ್ನೇ ಕಟ್ಕೊಂಡವರು. ಈಗ ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆಯವರ ಕಾಲದಲ್ಲಿ ಏನೇನ್ ಬೆಳೀತಾ ಇದ್ರು? ಅವಾಗೆಲ್ಲ ರಾಗಿ, ನವಣೆ, ಸಜ್ಜೆ. ಅವತ್ತು ಬರೇ ಈ ನಮ್ಮ ತಿಪ್ಪೆ ಗೊಬ್ಬರ ಬಿಟ್ರೆ ಇನ್ನೇನು ಆಗುದಿಲ್ಲ. ಅವಾಗ ಆಕರು ರಾಗಿ, ಜೋಳ, ನವಣೆ, ಸಜ್ಜೆ ಇವನ್ನೇ ಬೆಳೆಯರ ವಿನಃ ಬೇರೆ ಬೆಳೆದಿದ್ದಿಲ್ಲ. ಖರ್ಚು ಅಷ್ಟೇ ಇತ್ತು, ಆದಾಯನೂ ಅಷ್ಟೇ ಇತ್ತು. ಇವತ್ತೇನಾಗಿದೆ ಅಂದ್ರೆ ಗೊಬ್ಬರಗಳು ಕಂಡ್ಕೊಂಡು ಮೆಕ್ಕೆಜೋಳ ಆಮೇಲೆ ತರಕಾರಿಗಳು. ಅವಾಗ ಬೋರ್ಗಳು ಇರಲಿಲ್ಲ, ಈ ಬೋರ್ಗಳು ಹಾಕ್ಕೊಂಡು ಈಗ ನೀರಿಂದ ಒಂದ್ ಸ್ವಲ್ಪ ಚೆನ್ನಾಗಿದೆ, ಎಲ್ಲಾ ತರದ ಬೆಳೆಗಳನ್ನ ಬೆಳಿಬಹುದು. ಹಂಗಾಗಿ ಅವತ್ತಿನ ಇವತ್ತಿನ ಜೀವನ ಚೆನ್ನಾಗಿ. ಈಗ ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ? ಕೃಷಿ ಭೂಮಿ ನಮ್ದು 2 ಎಕರೆ ಇದೆ, ಒಂದ್ 7-8 ಎಕರೆ ಬೇರೆ ಜಮೀನು ಮಾಡಿತ್ತು. ಅದನ್ನ ನಮ್ಮ 3 ಎಕರೆ ತೋಟನೂ ಇದೆ. ಈಗ ಮಿಟ್ಟ ಇಟ್ಕೊಂಡಿದ್ರ ಬೇರೆ ಮಿಟ್ಟ ಇಟ್ಕೊಂಡು ವರ್ಷಕ್ಕೆ ಇಷ್ಟು ಅಂತೇಳಿ ಒಂದ್ ಎಕರೆಗೆ 5,000 ರೂಪಾಯಿ ದಂಗ ಮಾಡ್ಕೊಂಡು ಮಾಡ್ತಾ ಇದೀವಿ. ಈಗ ತರಕಾರಿ ಹೆಚ್ಚಾಗಿ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಈಗ ತರಕಾರಿ ಅಂತಂದ್ರೆ ಯಾವ ಕಾಲದಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದೀರಾ? ನಾವು ಇದೇ ಈ ಕಾಲದಾಗ್ಲೂ ಹಾಕಿದ್ರೆ ಒಳ್ಳೆ ಇಳುವರಿ ಬರ್ಲದ್ರು ರೇಟು ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ. ಮಳೆಗಾಲದಾಗ ಅಂದ್ರೆ ಎಲ್ಲರೂ ತರಕಾರಿ ಹಾಕ್ತಾರಲ್ಲ, ಹಂಗಾಗಿ ಅವಾಗ ರೇಟ್ ಇರಲ್ಲ, ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ತರಕಾರಿಯಲ್ಲಿ ಉತ್ತಮವಾಗಿ ಇಳುವರಿ ಪಡಿಬೇಕು ಅಂತಂದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕಂತೀರ? ಎರಡು ಕಡೆ ಎಲ್ಲ ಕ್ಲೀನ್ ಮಾಗಿ ಹೊಡ್ಕೋಬೇಕು, ಮಾಗಿ ಹೊಡ್ಕೊಂಡು ಸರಿಯಾದ ರೀತಿಯಲ್ಲಿ ಕುಂಟೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಅವಕ್ಕೆಲ್ಲ ಪಿಟ್ಟಿ ದಿಶಿ ಬೋದ ಹೊಡ್ಕೋಬೇಕು. ಉದಾಹರಣೆಗೆ ನಾವು ಅಡಿಕೆ ಗಿಡ ಹಾಕಿರ್ತೀವಿ, ಅವು 2 ವರ್ಷದಾಗ ಆಗಿರ್ತವೆ, ಅದರೊಳಗೆ ಒಂದೊಂದ್ ಸಾಲು ಬಳ್ಳಿ ಬೀನ್ಸ್ ಅಂತ ಬರುತ್ತೆ. ಬಳ್ಳಿ ಬೀನ್ಸ್ ಹಾಕಿ ಗೂಟ ಹಾಕ್ಬಿಟ್ಟು ಅವಕ್ಕೆ ದಾರ ವೈರು ಎಲ್ಲ ಕಟ್ಬಿಟ್ಟು ಮಾಡಿದ್ರೆ ಬಹಳ ಚೆನ್ನಾಗ್ ಬರುತ್ತೆ, ಇಳುವರಿ ಬರುತ್ತೆ, ಅಡಿಕೆ ಗಿಡಕ್ಕೂ ಚೆನ್ನಾಗುತ್ತೆ, ಇದಕ್ಕೂ ಚೆನ್ನಾಗುತ್ತೆ. ಮತ್ ನೋಡಿದ್ರೆ ಸೆಂಟ್ರಿಗೆ ಒಂದೊಂದು ಡ್ರಿಪ್ ಮಾಡ್ತೀವಿ ನಾವು. ಬಳ್ಳಿ ಬೀನ್ಸ್ಗೆ ಅಂತಲೇ ಸಪರೇಟ್ ಆಗಿ ಕೆಬಿ ಡ್ರಿಪ್ ಅಂತ ಬರುತ್ತೆ, ಅದನ್ನ ಹಾಕಿ ಡ್ರಿಪ್ ಮಾಡ್ತೀವಿ. ಈಗ ಅಡಿಕೆಯಲ್ಲಿ ಬಳ್ಳಿ ಬೀನ್ಸ್ ಅಂತಂದ್ರೆ ಎಷ್ಟು ವರ್ಷ ತನಕ ಬೆಳಕಬಹುದು? ನಾವು ಹಾಕಿದ ವರ್ಷದಿಂದ ಹಿಡಿದು 3 ವರ್ಷ ತನಕಲ್ಲೂ ಆರಾಮ ಬೆಳಕಬಹುದು. ಈಗ ಕ್ಯಾಪ್ಸಿಕಮ್ ಬೆಳೆದಿವಿ ಅಂತ ಹೇಳಿದ್ರ, ಇದನ್ನ ಯಾವ ರೀತಿ ಬೆಳಿಬೇಕು, ಇದ್ರ ಬಗ್ಗೆ ಹೇಳ್ರಿ. ಕ್ಯಾಪ್ಸಿಕಮ್ ನಾವು ಹಾಕಿದ್ದು ಹೆಂಗೆ ಅಂದ್ರೆ ಎಲ್ಲ ಮಾಗಿ ಹೊಡೆದಿದ್ವಿ, ಮಾಗಿ ಹೊಡೆದ್ಬಿಟ್ಟು ಅದಕ್ಕೆ ಒಂದೂವರೆ ಅಡಿಯಷ್ಟತ್ರ ದಿಂಡು ಮಾಡಿದ್ವಿ. ದಿಂಡು ಮಾಡಿಬಿಟ್ಟು ಅದಕ್ಕೆ ಡ್ರಿಪ್ ಮಾಡಿ ಮಲ್ಚಿಂಗ್ ಬಂದ ಬರುತ್ತೆ, ಅದನ್ನ ಮಾಡಿಬಿಟ್ಟು ನಡು ತಗೊಂಡೊಂದು ಓಲ್ ಬಡದ್ಬಿಟ್ಟು ಅದಕ್ಕೆ ಒಳಗೆಲ್ಲ ರಾಸ ಗೊಬ್ಬರಗಳನ್ನೆಲ್ಲ ಆ ಬದ ಮಾಡಿದಿರ್ತೀವಲ್ಲ ಅವೆಲ್ಲ ಗೊಬ್ಬರ ಅವನ್ನೆಲ್ಲ ತುಂಬಿಟ್ಟು ಮೇಲೆ ಮಲ್ಚಿಂಗ್ ಹಾಕ್ಬಿಟ್ಟು ಆವಾಗ ರಂಧ್ರ ಮಾಡಿಬಿಟ್ಟು ಸಸಿ 2 ಕಡೆ ಮಕ್ಕಳು ಇಟ್ಟಿದ್ವಿ, ಚೆನ್ನಾಗಾಯ್ತು. ಈಗ ಆ ತರ ಎಲ್ಲ ಮಾಡೋ ಉದ್ದೇಶ ಏನು? ಚೆನ್ನಾಗ್ ಬರುತ್ತೆ, ಅದು ಏನಾಗುತ್ತೆ ಅಂದ್ರೆ ಕಳೆ ಆಗಲ್ಲ, ಅದಕ್ಕೆ ಹಾಕಿರ್ತೀವಲ್ಲ ಆಗಲ್ಲ, ಒಂದೇ ತಗ ಮಣ್ಣು ಫಲವತ್ತಾದ ಇರುತ್ತೆ, ಬೇರೆ ಏನು ಇದಿರಲ್ಲ, ಆ ಬಡ್ಡೆ ಹುಳ ಕಡಿಯಲ್ಲ. ಆ ಟೈಪ್ ಹಾಕಿದ್ರೆ ಚೆನ್ನಾಗೆ ಅಂತಂದೇಳಿ ಮಾಡ್ತೀನಿ. ಕೆಲವರೆಲ್ಲ ಗ್ರೀನ್ ಹೌಸ್ ಅಂದ್ರೆ ಹಸಿರು ಮನೆಯಲ್ಲಿ, ಅದು ಇನ್ನು ಬಾರಿ ಒಳ್ಳೇದೇ ಮಾಡಿದ್ರೆ. ಇದು ಸ್ವಲ್ಪ ಬಂಡವಾಳ ಕಡಿಮೆ ಆಗುತ್ತೆ, ಇದು ಅದು ಬಂಡವಾಳ ಜಾಸ್ತಿ ಹಾಕಿ ಅಂತ ಮಾಡಿದ್ರೆ ಇನ್ನೂ ಬಹಳ ಚೆನ್ನಾಗಿ ಸರ್ಕಾರ ನಮ್ಗೆ ಕೊಡ್ತೈತ. ಇಲಾಖೆಯಿಂದ ಸಾಕಷ್ಟು ಸೌಲಭ್ಯ ಇದೆಯಲ್ಲವಾ? ಮೊದ್ಲಿತ್ತು, ಈಗಿಲ್ಲ, ನಿಲ್ಸಿದ್ದಾರೆ. ಅದನ್ನೆಲ್ಲ ನೀವು ಸೌಲಭ್ಯ ಪಡ್ಕೊಂಡ್ರೆ? ನಮಗೆ ಸೌಲಭ್ಯ ಪಡ್ಕೋಬೇಕಾಯ್ತು, ಆ ಟೈಮ್ ನಿಲ್ಸಿದ್ರು. ಈಗ ಕ್ಯಾಪ್ಸಿಕಮ್ ಅಂತಂದ್ರೆ ಅವನ್ನೆಲ್ಲ ಬೀಜ ಎಲ್ಲಿಂದ ತರ್ತೀರಿ ಸಸಿ? ಅವೆಲ್ಲ ನಾನು ದಾವಣಗೆರೆ ತಂದಿದ್ದೆ. ಏನ್ ಸಸಿ ತಂದ್ರೆ? ಬೀಜ ಬೀಜ ತಂದಿದ್ದೆ. ಬೀಜ ತಂದ್ಬಿಟ್ಟು ನರ್ಸರಿಗೆ ಸಸಿ ಮಾಡಕ್ ಕೊಟ್ಟಿದ್ದೆ. ಅಲ್ಲಿ 30-20 ಒಂದ್ ಸಸಿ ಆವತ್ತು ಆ ಟೈಪ್ ತಗೊಂಬಂದು ಅದ್ ಜಮೀನೆಲ್ಲ ಅದ ಮಾಡ್ಕೊಂಬಿಟ್ಟು ಆ ಟೈಮಿಗೆ ಆ ಸಸಿ ಬರೋ ಟೈಪ್ ಮಾಡ್ಕೊಂಬಿಟ್ಟು ತಂದು ಹಂಗೆ ಸಸಿ ಇಟ್ಟಿದ್ವಿ. ಈಗೆಲ್ಲ ನೀವೇ ಸಸಿ ಮಾಡ್ಕೊಬೋದಲ್ಲ, ಬೇರೆ ನರ್ಸರಿಗೆ ಯಾಕೆ ಕೊಟ್ರೆ ನೀವು? ಮೊದ್ಲೆಲ್ಲ ಮಾಡ್ತಾ ಇದ್ರು ಸಸಿ ಮಡಿಗಳು ಜಮೀನಲ್ಲಿ ಅಲ್ವಾ? ಆ ಸಸಿ ಮಾಡೋದು ಸ್ವಲ್ಪ ಕಷ್ಟಕರ ಆಗುತ್ತೆ, ಅವಕ್ಕೆಲ್ಲ ಕ್ರಿಮಿಗಳು ಇದ ಬರ್ತವೆ. ಆಮೇಲೆ ನೀವ್ ಹೇಳ್ದಂಗೆ ಶೇರ್ ನೆಟ್ಟಿರ್ಬೇಕು, ಅದಕ್ಕೆಲ್ಲ ಶೇರ್ ನೆಟ್ಟಿದ್ದು ಆ ಟೈಪ್ ಆದ್ರೂ ನಾವು ಮಾಡ್ಕೋಬಹುದು. ಈಗ ನರ್ಸರಿ ಕೊಡ್ತೀರಿ, ಎಷ್ಟ್ ದಿನ ಕೊಡ್ತಾರ ಅವ್ರ ಸಸಿನ? 21 ದಿನಕ್ಕೆ ಸಸಿ ಕೊಡ್ತಾರೆ. ಈಗ ಸಸಿ 21 ದಿನ ಕೊಟ್ರು ಅಂದ್ರೆ ಅಷ್ಟೊತ್ತಿಗೆ ಭೂಮಿನೆಲ್ಲ ಸಿದ್ಧತೆ ರೆಡಿ ಮಾಡ್ಕೊಂಡ್ಬಿಟ್ಟು ನಾವೀಗೇನಾಗ್ಲೇ ಹೇಳಿದ್ನಾ, ಮಲ್ಚಿಂಗ್ ಹಾಕ್ಬೇಕು, ಬದಾಮ್ ಮಾಡಿ, ಬದಾಮ್ ಮಾಡ್ಬಿಟ್ಟು ಎಲ್ಲ ನೀರ್ ಬಿಟ್ಟು ನೆನೆಸಿರ್ತೀವಿ, ಓಲ್ ಹೊಡಿರ್ತೀವಲ್ಲ ಅವಷ್ಟು ನೆನ್ಕೊಂಡಿರುತ್ತ. ಸಸಿ ತಗೊಂಡ್ಬಿಟ್ಟು ಒಂದ್ ಟ್ರೈ ಬರುತ್ತವು, ಟ್ರೈ ತಗೊಂಡ್ಬಿಟ್ಟು ಒಂದೊಂದು ಸಸಿ ಇಡೋದು, ಮುಚ್ಚೋದು, ಹೋಗೋದು. ಅಂದ್ರೆ ಅಲ್ಲಲ್ಲಿ ನೀವು ಜಾಗ ಬಿಟ್ಟಿರ್ತೀರ? ಒಂದೊಂದು ಓಲ್ ಹೊಡ್ಕೊಂಡಿರ್ತೀವಿ 2 inch ಪೈಪ್ ನಾಗ ರಂಧ್ರ ಮಾಡ್ಕೊಂಡಿರ್ತೀವಿ. ಈಗ ಸಸಿ ನಾಟಿ ಮಾಡ್ಮೇಲೆ ಏನೇನ್ ಕೆಲಸ ಇರುತ್ತೆ ಅಲ್ಲಿ? ಔಷಧಿ ಹೊಡಿಬೇಕು, ಆಗಿಂದಕ್ಕೆ ನೀರ್ ಬಿಡ್ತಾ ಇರ್ಬೇಕು. ಆಮೇಲೆ ನೀರು ಅಂತಂದ್ರೆ ಎಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿ, ಡ್ರಿಪ್ ಹೋಗುತ್ತೆ, ಔಷಧಿ ಏನು ಎಲ್ಲ ಹಾಕಿದ್ರೆ ಅದ್ರಾಗೆ ಹೋಗ್ಬೇಕು ಆ ಗಿಡ ಬಡ್ಡಿಗೆ, ಆ ಟೈಪ್ ಮಾಡಿದ್ವಿ. ಅಂದ್ರೆ ಡ್ರಿಪ್ ಮುಖಾಂತರ ಔಷಧಿ ಹೋಗ್ಬೇಕು. ಈ ಕ್ಯಾಪ್ಸಿಕಮ್ಗೆ ರೋಗ ಜಾಸ್ತಿ ಅಂತ ಹೇಳಿರಲ್ವಾ, ಏನ್ ರೋಗ ಬರುತ್ತೆ? ಬಿಸಿಲಿಗೆ ಒಂದ್ ಸ್ವಲ್ಪ ಇದಾಗುತ್ತೆ, ಅಷ್ಟ್ ಬಿಟ್ರೆ ಅದು ಎಳೆ ಸಸಿ ಎಲೆ ಆ ಬಿಸಿಲಿ ಒತ್ತಡಕ್ಕೆ ಅದು ಒಂಥರ ಸುಟ್ಟಂಗ ಆಗ್ತದೆ, ಮೊಡ್ರು ಬರುತ್ತೆ. ಈ ದಿನ ಇದಕ್ಕಿಂತ ಒಂದ್ ಸ್ವಲ್ಪ ದಿನ ಇನ್ನೊಂದ ತಿಂಗಳು ಕಳೆದಾಕಿರೆ ಅಲ್ಲಿ ಮುಂಗಾರಿ ಬರುತ್ತಲ್ಲ ಆ ಟೈಮ್ ನಾಗ ಹಾಕಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಈಗ ಕ್ಯಾಪ್ಸಿಕಮ್ ಅಂತಂದ್ರೆ ಅದರಲ್ಲಿ ಕಲರ್ ಇರುತ್ತಲ್ವ? ಕಲರ್ ಇರುತ್ತೆ. ನೀವು ಯಾವ್ದು ಬೆಳೆದ್ರೆ? ನಾವು ಹಚ್ಚ ಹಸಿರು ಹಸಿರು ಕಲರ್ ಹಸಿರು ಕಲರ್ ಹಾಕಿದ್ವಿ. ಈಗ ನಾಟಿ ಮಾಡಿ ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ಕಟಾವಿಗೆ? 2 ತಿಂಗಳು 15 ದಿವಸಕ್ಕೆ ಕಟಾವು ಬರುತ್ತೆ. ಈಗ ಕಟಾವು ಅಂತಂದ್ರೆ ಈಗ ಕಟಾವಿನ ಹಂತದಲ್ಲಿ ಸಾಕಷ್ಟು ನೀವು ಔಷಧಿಗಳನ್ನ ಹೊಡಿತೀರಾ, ಗೊಬ್ಬರನು ಕೊಡ್ತೀರಾ ಮುಂಚಿತವಾಗಿ? ಗೊಬ್ಬರನು ಕೊಡ್ತಿರ್ತೀವಿ, ಔಷಧಿ ಹೊಡಿಬೇಕು, ಬಹಳ ಔಷಧಿ ಹೊಡಿಬೇಕು. ಬಹಳ ಔಷಧಿ ಅಂತಂದ್ರೆ ಈಗ ಔಷಧಿ ಯಾವ ರೀತಿ ನೀವು ತರ್ತೀರಾ? ಈಗ ಇಂಥ ಔಷಧಿ ಹೊಡಿಬೇಕು ಅಂತೇಳಿ ಏನಾದ್ರು ತೋಟಗಾರಿಕೆ ಇಲಾಖೆಯನ್ನ ಏನಾದ್ರು ಭೇಟಿ ಮಾಡಿ? ನಾವು ತೋಟಗಾರಿಕೆ ಇಲಾಖೆ ಅಲ್ಲಿ ಬರುದ್ರು, ನಮ್ಮ ತೋಟಕ್ಕೆ ಬಂದು ನೋಡ್ಕೊಂಡು ಅವರು ಸ್ವಲ್ಪ ತಗೊಂಡು ಹೋಗಿದ್ರು, ಚೆನ್ನಾಗಿ ಎಲ್ಲ ಇದು ಮಾಡಿ ಅವರೇ ಎಲ್ಲ ಬರ್ಕೊಡ್ರು, ಇಂತಿಂತ ಟೈಮ್ಗೆ ಇಂತಿಂತ ಔಷಧಿ ಹೊಡಿ, ಒಂದ್ಸರಿ ಅರ್ಧಕ್ಕೆ ಈ ಟೈಪ್ ಹೊಡಿ ಅಂತಂದು ಹೇಳಿದ್ರು. ಅದನ್ನ ತಗೊಂಡು ಹೋಗಿ ಇಲ್ಲೇ ದುರ್ಗದಾಗ ಮಾರ್ಕೆಟ್ ತಗೊಂಡ್ಬಿಟ್ಟು. ಈಗ ಸಾವಯವದಲ್ಲಿ ಬೆಳೆಯಕ್ಕಾಗಲ್ಲ ಅಂತೀರ ಔಷಧಿ ಹೊಡೆದಲೆ? ಈ ಒಂದು ವಾತಾವರಣದಾಗ ಔಷಧಿ ಹೊಡೆದಲ್ಲ ಏನು ಮಾಡಕ್ಕಾಗಲ್ಲ. ಈಗ ಕೆಲವೊಂದು ಜೈವಿಕ ಔಷಧಿಗಳು ಬರ್ತಾವಲ್ವಾ? ಇಲ್ಲ, ಅವ ಏನೇ ನಾವು ಏನ್ ಮಾಡಿದ್ರು ಈ ಔಷಧಿ ಹೊಡಿಲೇಬೇಕಾಗುತ್ತೆ. ಈಗ ಎಲ್ಲೇ ಒಂದ್ ಕಡೆ ಅನ್ಸಲ್ಲ ನಿಮ್ಗೆ, ಸಾಕಷ್ಟು ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ ತರಕಾರಿಗಳಿಗೆ. ಈಗ ಸಾಕಷ್ಟು ಅವನ್ನ ನಾವೇ ಸೇವನೆ ಮಾಡೋದು ಮುಂದೆ ಒಂದಲ್ಲ ಒಂದಿನ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. 100% ಎಲ್ಲರಿಗೂ ಅರ್ಥ ಆಗುತ್ತೆ. ಆದ್ರೂ ಅನಿವಾರ್ಯ ಪರಿಸ್ಥಿತಿ ಇಲ್ಲದ್ರೆ ತರಕಾರಿ ಔಷಧಿ ಹೊಡಿದ್ರೆ ತರಕಾರಿ ಆಗಲ್ಲ, ಮತ್ತೆ ತರಕಾರಿ ಮಾರ್ಕೆಟ್ಗೆ ಹೋಗಲ್ಲ, ಏನ್ ತಿನ್ಬೇಕು? ಈಗ ಮೊದ್ಲೆಲ್ಲ ಜವಾರಿ ಬೆಳೀತಾ ಇದ್ರು, ಆ ತಳಿಗಳು ಇಲ್ದಂಗ ಆಗ್ಬಿಟ್ಟಿವಿ. ಅವತ್ತಿನ ವಾತಾವರಣನೇ ಬೇರೆ, ಹೌದು, ಇವತ್ತಿನ ವಾತಾವರಣನೇ ಬೇರೆ. ಈಗ ಹೈಬ್ರಿಡ್ ಗೆಲ್ಲ ಔಷಧಿ ಬೇಕೇ ಬೇಕಲ್ವಾ? ಅವತ್ತೇನಿಲ್ಲ, ಏನ್ ನಮ್ಮ ಸಾವಯವ ಗೊಬ್ಬರನೇ ಹಾಕ್ಬಿಟ್ಟು ಏನ್ ಬೇಕಾದ ಬೆಳೆ ಬೆಳೀತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ, ಈ ರಾಸಾಯನಿಕ ಗೊಬ್ಬರ ಹಾಕ್ದಲ್ಲೇ ಬೆಳೆನೇ ಬರೋದಿಲ್ಲ. ಔಷಧಿ ಹೊಡೆದಲ್ಲೇ ರೋಗ ನಿವಾರಣೆ ಆಗೋದಿಲ್ಲ, ಔಷಧಿ ಹೊಡಿಲೇಬೇಕಾಗುತ್ತೆ. ಈಗ ಕ್ಯಾಪ್ಸಿಕಮ್ ಅಂತಂದ್ರೆ ಕಟಾವ್ ಆಗ್ಮೇಲೆ ಮಾರಾಟದ ವ್ಯವಸ್ಥೆ ಎಲ್ಲಿ ಇದೆ? ದುರ್ಗಕ್ಕೆ ತಗೊಂಡ್ಬಿಡ್ತಿದ್ವಿ ದುರ್ಗ. ಈಗ ಬೇರೆ ಬೇರೆ ದೂರದ ಮಾಲ್ಗಳಿಗೆ ಒಯ್ದು ಕೊಡ್ಲಿಲ್ಲ ನೀವು? ಇಲ್ಲ ಇಲ್ಲ, ನಾವು ದುರ್ಗಕ್ಕೆ ತರ್ತಿದ್ವಿ. ಇಲ್ಲಿ ಮಾರ್ಕೆಟ್ ಇದೆಯಾ ದುರ್ಗದಲ್ಲಿ? ದುರ್ಗದಲ್ಲಿ ಮಾರ್ಕೆಟ್ ಇದೆ. ಹೆಂಗ ರೇಟ್ ನಿಗದಿ ಮಾಡ್ತಾರ ಅವರು? ಅವತ್ತು ಒಂದ್ ದಿವಸಲ್ಲೇ 40 ರೂಪಾಯಿ ಕೆಜಿ ಹಂಗ್ ಕೊಡ್ತಿದ್ವಿ ನಾವು, ಪ್ರತಿ ಒಂದ್ ಕೆಜಿ. ಅಂದ್ರೆ ಅದು ಸೀಸನ್ ಏನು ಯಾವಾಗ್ಲೂ ರೇಟ್ ಇರುತ್ತೆ? ಇಲ್ಲ, ಈಗ ಮದುವೆ ಸೀಸನ್ಗೆ ಒಳ್ಳೆ ಇದಾಗುತ್ತೆ, ಆವಾಗ ಚೆನ್ನಾಗಿ ಬೆಳೆಯರು. ಈಗ ಆ ಒಂದು ಬೆಳೆಯನ್ನ ಬೆಳೆಯೋರು ಬಹಳ ಕಡಿಮೆ ಆಗಿದ್ದಾರೆ, ಬಹಳ ರಿಸ್ಕ್, ಆಮೇಲೆ ಖರ್ಚು ಜಾಸ್ತಿ ಬರುತ್ತೆ, ಹಾಗಾಗಿ ಈಗ ಬೆಳೆಯಲ್ಲ. ಈಗ ಯಾವಾಗ್ಲೂ ರೇಟ್ ಅದು ಮಗು ಇರುತ್ತೆ. ಅಂದ್ರೆ ಖರ್ಚು ಅಂತಂದ್ರೆ ಔಷಧಿ ಗೊಬ್ಬರ ಇದಕ್ಕೆ ಜಾಸ್ತಿ ಖರ್ಚು ಜಾಸ್ತಿ ಆಗುತ್ತೆ. ಈಗ ಸಾಮಾನ್ಯವಾಗಿ ಹೆಚ್ಚಾಗಿ ಅದನ್ನ ಪಲ್ಯಕ್ಕೆ ಉಪಯೋಗಿಸೋದಲ್ವಾ? ಪಲ್ಯಕ್ಕೆ ಬೇರೆ ಯಾವ್ದಕ್ಕೂ ಹೆಚ್ಚು ಉಪಯೋಗ ಆಗಲ್ಲ ಅಂತ ಅನಿಸುತ್ತೆ. ಬರೀ ಅದಕ್ಕೆ ಉಪಯೋಗಿಸೋದು. ಈಗ ಎಷ್ಟು ಎಕರೆ ಗಟ್ಟಲೆ ಬೆಳಿತೀರ? ಹೆಂಗೆ? ಇಲ್ಲ ಇಲ್ಲ, ಎಕರೆ ಗಟ್ಟಲೆ ಮಾಡಕ್ ಆಗೋದಿಲ್ಲ, ಬಹಳ ಇದು ಬರುತ್ತೆ, ಒಂದ 1/2 ಎಕರೆ ಮಾಡಬಹುದು. ಈಗ 1/2 ಎಕರೆಗೆ ಎಷ್ಟು ಇಳುವರಿ ಬಂದ್ರೆ ನಿಮಗೆ ಲಾಭದಾಯಕ ಅಂತ ಹೇಳ್ತೀರಾ? ನಮ್ಮ ಇದು ಬಂದಾಗಲೇ ಒಂದ 2 ಲಕ್ಷ ರೂಪಾಯಿ ಬೆಳೆದಿದ್ವಿ ನಾವು. 2 ಲಕ್ಷ ರೂಪಾಯಿ 1/2 ಎಕರೆಗೆ ಒಂದ್ 50,000 ರೂಪಾಯಿ ಖರ್ಚು ಬಂದಿರಬಹುದು. ಬರುತ್ತೆ. ಅಂದ್ರೆ ಎಲ್ಲೇ ಒಂದ್ ಕಡೆ ಇದು ಲಾಭದಾಯಕ ಬೆಳೆ ಅಂತ ಅನ್ಸಲ್ವಾ? ಚೆನ್ನಾಗಿ ಬಂದ್ರೆ ಏನಾಗಲ್ಲ, ರೇಟ್ ಸಿಕ್ಕು ಎಲ್ಲದು ಇದಾದ್ರೆ ಚೆನ್ನಾಗಿ ಏನ್ ಲಾಭದಾಯಕ ಆಗುತ್ತೆ. ಈಗ ಇನ್ನು ಹೆಚ್ಚಿನದಾಗಿ ಬೆಳಿಬೇಕಂತ ಅನಿಸ್ತದ, ಇನ್ನು ವಿಸ್ತೀರ್ಣ ಜಾಸ್ತಿ ಭೂಮಿಗೆ ಹಾಕ್ಬೇಕಂತೇಳಿ? ಇಲ್ಲ, ಭೂಮಿಗಳು ಇಲ್ಲ, ಗಿಡ ಜಾಸ್ತಿ ಆದ್ರು ಅದಕ್ಕೆ ಖಾಲಿ ಭೂಮಿ ಬೇಕು, ಹಂಗಾಗಿ ಮತ್ತದ್ ಮಾಡಕ್ಕಾಗ್ಲಿಲ್ಲ. ಮತ್ತೆ ಈಗ ಬೀನ್ಸ್ ಬೆಳೆದಿದ್ವಿ, ಬಳ್ಳಿ ಬೀನ್ಸ್. ಅದೇ ಭೂಮಿಗೆ ಹಾಕ್ತೀರಾ? ಅದೇ ಭೂಮಿಗೆ ಹಾಕ್ತೀವಿ, ಬೇರೆ ಬೇರೆ ಕಡೆ ಮಾಡ್ತೀವಿ. ಈಗೆಲ್ಲ ನೀವು ಬೊದ ಮಾಡಿರ್ತೀರಿ, ಮೇಲೆಲ್ಲ ಪ್ಲಾಸ್ಟಿಕ್ ಅನ್ನ ಒದಕ್ಕೆ ಮಾಡಿರ್ತೀರ, ಈಗ ಅದನ್ನೆಲ್ಲ ಮತ್ತೆ ತೆಗಿಬೇಕಾಗುತ್ತಾ? ತೆಗಿಬೇಕು ಮತ್ತೆಲ್ಲ ಬೇಸದಾಗೆಲ್ಲ ಮತ್ತೆಲ್ಲ ಮಾಡ್ಕೋಬೇಕು. ಅದನ್ನ ಮತ್ತೆ ಯೂಸ್ ಮಾಡಕ್ ಬರಲ್ಲ ನಿಮಗೆ? ಅದನ್ನೇ ಮಾಡಕ್ ಬರಲ್ಲ, ಅದೆಲ್ಲ ಸತ್ತು ತಿಂದಿರುತ್ತೆ ಭೂಮಿ. ಅದಕ್ಕೆ ಮತ್ತೆಲ್ಲ ಮಾಗಿ ಹೊಡ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಂಡು ಅತ್ತ ಇತ್ತ ಟ್ಯಾಕ್ಟರ್ಗೆಲ್ಲ ಬಾಂಡ್ಲಿಕ್ಕೆ ಅದ್ರ ಹೊಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಜೊತೆಗೆ ಈಗ ಟೊಮೆಟೊ ಬೆಳೀತಾ ಇದೀವಿ. ಟೊಮೆಟೊ ಬೆಳಿತೀವಿ. ಈಗ ಟೊಮೆಟೊ ಸಾಮಾನ್ಯವಾಗಿ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಂದ್ರೆ ರೇಟ್ ಇರಲ್ಲ ಅಲ್ವಾ? ರೇಟ್ ಇಲ್ವೇ ಇಲ್ಲ. ಏನನ್ಸುತ್ತೆ ಈ ತರ ಆದಾಗ? ಈಗ ಹಾಕ್ಬೇಕು ಅಂತ ಇದೀವಿ ಒಂದ್ ಎಕರೆಗೆ, ನಾವು ನೋಡ್ಬೇಕು. ಅಂದ್ರೆ ಈಗ ಹಾಕಿದ್ರೆ ನಿಮ್ ಮುಂದೆ ಬೇಸಿಕ್ ಒಳ್ಳೆ ರೇಟ್ ಸಿಗುತ್ತೆ ಅಂತ ಸಿಗಬಹುದು ಅನ್ನೋ. ಈ ಟೈಮ್ ಹಾಕಿದ್ರೆ ಯಾವಾಗ್ಲೂ ಒಳ್ಳೆ ಬೆಳೆಗೆ ಸಿಗುತ್ತೆ ಬೆಲೆಗೆ ಅಂತ ಒಂದ್ ನಂಬಿಕೆ ನಮಗೆ ರೈತರಿಗೆ. ಸಿದ್ದಣ್ಣ ಅವರೇ, ಈಗ ಎಲ್ಲರೂ ಹಾಕಿದಾಗ ನಾವು ಹಾಕ್ಬೇಕಂತ ಯಾಕೆ ಅನಿಸ್ತದ ನಿಮ್ಗೆ ಟೊಮೆಟೊ ಈಗ ಹಾಕ್ಬೇಕಂತ ಅಂತ ಅನಿಸುತ್ತೆ? ಇಲ್ಲ, ನಮಗೆ ವಾತಾವರಣ ಆಮೇಲೆ ಇಂಥ ದಿನದಾಗ ಹಾಕಿದ್ರೆ ಈ ಬೆಲೆ ಸಿಗಬಹುದು ಅಂತ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಮೇಲೆ ನಾವು ಇವಾಗ ಅಂದ್ರೆ ಎಲ್ಲ ಒಂದ್ ಕಡೆ ಬುದ್ಧಿವಂತಿಕೆ ಓಡಿಸ್ಬೇಕಲ್ವಾ? ಇಲ್ಲಿ ಬುದ್ಧಿವಂತಿಕೆ ಅನ್ನೋದೇನಿಲ್ಲ, ಅದೇ ಬುದ್ಧಿವಂತಿಕೆ. ಅದು ಎಲ್ಲರೂ ಹಾಕಿದ್ರೆ ಅದ್ರ ನಮಗೆ ಮಾರ್ಕೆಟ್ ನಲ್ಲಿ ಸಾಕಷ್ಟು ಇಳುವರಿ ಬರುತ್ತೆ, ರೇಟ್ ಸಿಗಲ್ಲ ಅಲ್ವಾ? ಪ್ರಪಂಚ ಎಲ್ಲರೂ ಹಾಕ್ತಾರೆ ರೈತರು. ಮತ್ತೆ ಈಗ ಮಳೆ ನೀರು ಈಗ ಇದಾವೆ, ಬೋರ್ಗಳಿಗೆಲ್ಲ ಚೆನ್ನಾಗಿ ಆಗ್ತಿದಾವೆ, ಎಲ್ಲರೂ ಬೆಳಿಬೇಕು ಅನ್ನೋ ಮಸಿರುತ್ತೆ ಹಾಕ್ತಾರೆ. ಈಗ ನೀವು ಈಗ ಸಿದ್ದಣ್ಣ ಅವರು ಟಮಟ ಹಣ್ಣು ಹಾಕಿದ್ರೆ ಇನ್ನೊಬ್ರು ಬೇರೆ ಮೆಣಸಿನಕಾಯಿ ಬೆಳಿಬಹುದು ಅವಕಾಶ ಇದೆ, ಹಗಲಕಾಯಿ ಬೆಳಿಬಹುದು, ಹೀರೆಕಾಯಿ ಬೆಳಿಬಹುದು, ಬೀನ್ಸ್ ಬೆಳಿಬಹುದು. ಹಂಗ ಅನ್ಸಲ್ಲ, ಸಿದ್ದಣ್ಣ 7 ಲಕ್ಷ ರೂಪಾಯಿ ಟಮಟ ಬೆಳೆದ ನಾವು ಈ ವರ್ಷ ಅದೇ ಟೈಮ್ಗೆ ಹಾಕಿ ಅದೇ ನಾವು ಬೆಳಿಬೇಕು. ಹಿಂಗಾಗಿ ಮಾರ್ಕೆಟ್ ನಲ್ಲಿ ಬೆಳೆ ಏರುಪೇರ್ ಆಗುತ್ತೆ. ಬಹಳ ಮಾಲ್ ಹೋದಾಗ ಏನು ಅನಿವಾರ್ಯ, ಮತ್ತೆ ಏನು ಮಾಡಕ್ ಬರಲ್ಲ, ಬೆಲೆ ಕಮ್ಮಿ ಆಗುತ್ತೆ. ಮಾಲ್ ಇಲ್ದಾಗ ಆಟೋಮೆಟಿಕ್ ಡಿಮ್ಯಾಂಡ್ ಆಗುತ್ತೆ. ಈಗ ಯಾವ ತಳಿ ಹೆಚ್ಚಾಗಿ ನೀವು ಟೊಮೆಟೊ ಬೆಳೆಯೋದು? ನಾವು ಮೈಕ್ರೋ ಹಾಕ್ತಿದ್ವಿ. ಈಗ ಅದನ್ನ ಸಸಿ ನರ್ಸರಿಯಿಂದಲೇ ತರ್ತೀರಾ? ನರ್ಸರಿಯಿಂದಲೇ ತರ್ತೀವಿ ನಾವು ಅದನ್ನು. ನಾವು ಹೋದ ಸರಿ ನಾನೇ ಮಾಡಿದ್ದೆ. ಈಗ ನಾವು ಚಿಕ್ಕವರಿದ್ದಾಗ ನೋಡಿದ್ವಿ, ಜಮೀನುಗಳಲ್ಲೇ ಸಸಿ ಮನೆ ಮಾಡ್ಕೊಳ್ಳಾರಲ್ಲ. ಮಾಡ್ಬೋದು, ಈಗ ಅದನ್ನು ಮಾಡ್ಬೋದು. ಇಲ್ಲ ಒಂದ್ ಕಡೆ ಖರ್ಚು ಕಡಿಮೆ ಅದಲ್ವಾ? ಇಲ್ಲ, ದನ ಕರುಗಳದಾನ್ಲಿ ಅಲ್ಲಿ ಬೆಳೆಕಾಲ ಆಮೇಲೆ ಮಡೆ ಗಿಡ ತುಳಿತವೆ ಹಂಗೆ ಹಿಂಗೆ ಅಂತಂದೇಳಿ ಮಾಡಲ್ಲ. ಮಾಡಿದ್ರೆ ಮಾಡ್ಬೋದು, ಏನ್ ನಾವೇ ಬೆಳ್ಕೋಬಹುದು. ಈಗ ಟೊಮೆಟೆ ಅಂತಂದ್ರೆ ಅದಕ್ಕೂ ಖರ್ಚು ಜಾಸ್ತಿ, ಜಾಸ್ತಿ ಬರಲ್ಲ. ತಂತಿ ಕಟ್ಟಬೇಕು, ಮಾಡ್ಬೇಕು. ಅದನ್ನೆಲ್ಲ ಮಾಡಿದಾಗ ಖರ್ಚು ಜಾಸ್ತಿ ಬರುತ್ತೆ. ಗೂಟ ಹಾಕಿದ್ಮೇಲೆ ಅದು ಮಾಡ್ಲೇಬೇಕು. ಈಗ ತಂತಿ ಗೂಟ ಅದನ್ನೆಲ್ಲ ಹಾಕದಲ್ಲಿ ಬೆಳೆಯಕ್ ಆಗಲ್ಲ ಅಂತೀರಾ? ಇಲ್ಲ, ತಂತಿ ಗೂಟ ಹಾಕ್ಲಿದ್ರೆ ಏನಾಗುತ್ತೆ ಅಂದ್ರೆ ಬಹಳ ಕೊಳತೋಗುತ್ತೆ ಹಣ್ಣು ಎಲ್ಲ. ಈಗ ನೆಲ ಮೇಲೆ ಕುಂತ್ಕೊಂಡಿರುತ್ತ, ನಾವು ನೀವರೇ ನೀರ್ ಬಿಡ್ಲೇಬೇಕು, ಎಲ್ಲ ಕುಂತ್ಕೊಂಡು ಅವ್ನ ಮಗ್ಳೆಲ್ಲ ಕೆಟ್ಟೋಗುತ್ತೆ. ಈಗ ಯಾವಾಗ ನೀವು ನಾಟಿ ಮಾಡ್ಬೇಕಂತ ಇದೆ ಮುಂದಿನ ದಿನಗಳಲ್ಲಿ? ನಾವು ಇನ್ನು 15 ದಿವಸದೊಳಗೆ ನಾಟಿ ಮಾಡ್ತೀವಿ. ನಾವು ಈಗ ಸಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಎಲ್ಲ ರೆಡಿ ಮಾಡಿದ್ವಿ ನಾವು. ಈಗ ದಾಯ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡ್ತೀರಾ? ಏನು 4 ಅಡಿ ಸಾಲ್ ಮಾಡ್ತೀವಿ. ಈಗ 4 ಅಡಿ ಅಂತಂದ್ರೆ ದೂರ ಆಗಲ್ವಾ? 4 ಅಡಿ ಇಲ್ಲ, ದೂರ ಆಗಲ್ಲ. ಒಬ್ಬ ಮನುಷ್ಯ ಓಡಾಡ್ಬೇಕ, ನಾವು ಗೂಟ ಹಾಕ್ತಿವಿ ಬೆಳ್ಳಿ ದಾರ ಎಳಿಯಕ್ಕೆ, ಅವಕ್ಕೆಲ್ಲ ಜಾಗ ಬೇಕು. ಆಮೇಲೆ ಗಿಡದಿಂದ ಗಿಡಕ್ಕೆ ಅಷ್ಟೇ ಅಗಲ ಆಗುತ್ತದು, ಅಷ್ಟೇ ಪ್ರಮಾಣದಾಗ ಎತ್ತರ ಬರುತ್ತೆ ಬಳ್ಳಿ. ಬಳ್ಳಿ ಎಲ್ಲ ಆ ಕಡೆ ಈ ಕಡೆ ಅಳ್ಕೊಳ್ತದೆ ಅಂತ ಹೇಳ್ತೀರಾ? ಈಗ ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಈಗ ಸಾಕಷ್ಟು ಗಿಡ ಹೋಗ್ತಾವಂತಾರೆ ಈ ಬೇಸಿಗೆಯಲ್ಲಿ ನಾಟಿ ಮಾಡೋದ್ರಿಂದ, ಅವಾಗ ಹೆಂಗೆ ನೀವು ಈ ಬೇಸಿಗೆಗೆ ಹೋಗ್ತವೆ? ನಾವು ಅದಕ್ಕೆ ಅಂತಲೇ ಒಂದು 2 ಟ್ರೈ 3 ಟ್ರೈ ಇಟ್ಕೊಂಡಿರ್ತೀವಿ. ಒಂದು 100 200 300 ಸಸಿ ಸಪರೇಟ್ ಆಗಿ ಇಟ್ಕೊಂಡಿರ್ತೀವಿ. ಅದಾಗಲ್ಲಿ ಹೋಗುವರೆ ಆದ್ರೆ ಹಿಂದೆ ಬಿಟ್ಟು ಹಂಗೆ ಸಸಿ. ಈಗ ನಾಟಿ ಮಾಡ್ಬೇಕಾದ್ರೆ ಈಗ ಮುಂಜೆ ನೀರ್ ಹಾಯಿಸ್ಕೊಂಡು ನಾಟಿ ಮಾಡ್ತೀರಾ, ಏನು ಯಾವ ರೀತಿ? ಸಾಲ್ ಹೊಡಿತೀವಿ, ಸಾಲ್ ಹೊಡೆದ್ಮೇಲೆ ಸಾಲ್ ಗುಂಟೆ ನೀರ್ ಬಿಟ್ಕೊಂಡು ಹಂಗೆ ಹಿಂದೆ ಗುಡ್ಡಲ್ಲಿ ಸಸಿ ಇರ್ತೀವಿ. ಈಗ ಅಷ್ಟೆಲ್ಲ ಒಂದು ಕ್ರಮ ಅನುಸರಿಸಿದ್ರು ಒಂದೊಂದು ಹೋಗಿ ಹೋಗ್ತಾವೆ. ಈ ಬಿಸಿಲಿಗೆ ಹೋಗ್ತಾವ? ಬಿಸಿಲು ಇರೋದ್ರಿಂದ ಬಿಸಿಲಿಗೆ ಹೋಗ್ತಾವ. ಈಗೆಲ್ಲ ನಾಟಿ ಮಾಡ್ತಿರಲ್ಲ ಸಸಿನ, ಈಗ ತಳಗೊಬ್ಬರವಾಗಿ ಏನಾದ್ರು ಬಿತ್ತರೆ? ತಳಗೊಬ್ಬರ ಕೊಡೋದಿಲ್ಲ. ಈಗ ನಾವು ಸಾಲಿಗೆ ಹಚ್ಚಿತ್ತಲ್ಲ, ಹಚ್ಚಾದ್ಮೇಲೆ ಒಂದ ತತ್ತಿನ ಆದ್ಮೇಲೆ ನಾವು ಕುಂಟೆ ಹೊಡಿದ್ವಿ, ಎಡೆಕುಂಟೆ ಹೊಡಿತಿವಲ್ಲ, ಅವಾಗ ಬುಡುಗಳಿಗೆ ಹಾಕ್ಬಿಟ್ಟು ಹಂಗೆ ಸಾಲ್ ಮುಚ್ಚಿತ್ತು. ಏನ್ ಕೊಡ್ತೀರ ಗೊಬ್ಬರ ಬುಡಬುಡಕ್ಕೆ? DAP ಹಾಕ್ತಿವಿ, ಪೊಟಾಶ್ ಹಾಕ್ತಿವಿ. ಯೂರಿಯ ಗೊಬ್ಬರ ಏನ್ ಕೊಡಲ್ಲ? ಯೂರಿಯಾ ಹಾಕಲ್ಲ, ಟೊಮೆಟೊ ಗಿಡಕ್ಕೆ ಹಾಕಲ್ಲ, ಮೆಣಸಿನ ಗಿಡಕ್ಕೆ ಹಾಕ್ತಾರೆ. ಈಗ ಏನಾದ್ರೂ ರೋಗ ಬರುತ್ತಾ ಟೊಮೆಟೊಕ್ಕೆ? ಅದಕ್ಕೆ ಆಕಸ್ಮಿಕ ಯಾವಾಗ ಬೆಂಕಿ ರೋಗ ಅಂತಾರೆ, ನಮ್ಮಲ್ಲೇನು ಹಂಗಿಲ್ಲ, ಚೆನ್ನಾಗಿ ಬೆಳೆದ್ವಿ ನಾವು. ಈಗೆಲ್ಲ ಸಸಿ ನಾಟಿ ಮಾಡ್ತೀರಾ, ಅದ್ರೊಳಗಡೆ ಎಲ್ಲ ಬೇಸಾಯ ಕ್ರಮ ಮಾಡ್ತೀರಾ, ಕಳೆಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ, ಈಗ ಉಳಿದಂತ ಕಳೆಗಳನ್ನ ನೀವು ಕೈಯಿಂದ ಕೀಳಿಸ್ತೀರಾ? ಕೈಯಿಂದ ಕೀಳುತ್ತೀವಿ ಎಲ್ಲ ಜನ. ಈಗ ತಂತಿ ಗೂಟ ಅದನ್ನೆಲ್ಲ ಕಟ್ಟದ ಯಾವಾಗ? ಸ್ವಲ್ಪ ಹೂವು ಆಗುತ್ತೆ ಅನ್ನೋ ಒಂದು ಟೈಮ್ನಲ್ಲಿ ನಾವು ಗೂಟ ಹಾಕಕ್ಕೆ ಶುರು ಮಾಡ್ತೀವಿ. ಸಣ್ಣ ಕಾಯಿ ಆಗ್ತೇವೆ ಅನ್ನೋ ಅಷ್ಟೇ ನಾವೆಲ್ಲ ಗೂಟ ಕಟ್ಟಿ ದಾರ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಎಷ್ಟು ಖರ್ಚು ಬರುತ್ತೆ ನಿಮಗೆ ಗೂಟ ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ಬೇಕು? ಬರುತ್ತೆ. ಒಂದು ಎಕರೆಗೆ ಮಾಡ್ಬೇಕು ಅಂತಂದ್ರೆ ಒಂದ್ 40,000 ರೂಪಾಯಿ ಖರ್ಚಾಗುತ್ತೆ. ಈಗ ನಿಮ್ಮಲ್ಲೇ ನಿಮ್ಮ ಜಮೀನ ಅಕ್ಕಪಕ್ಕ ನಿಮ್ಮ ಊರಿನ ಹತ್ರ ಸಿಗಂತದ್ ಸೀಮೆ ಜಾಲಿ ಇದೆಲ್ಲ ಕಡದು ಗೂಟ ತಗೊಳಲ್ಲ ನೀವು? ಅವಾಗೆಲ್ಲ ಇದ್ದು ಮಾಡಿದ್ವಿ, ಈಗ ತರಬೇಕು. ಈಗ ತಂತಿ ಅಂದ್ರೆ ಏನು, ಯಾವ ತರ್ತಾರೆ? ಏನು ಫೈಬರ್ ತಂತಿ ತರ್ತೀವಿ. ಈಗ ಒಂದ್ಸಲ ನೀವು ತಂತಿ ಗೂಟ ಇವನ್ನೆಲ್ಲ ತಗೊಂಡ್ ಬಂದು ಬಳಕೆ ಮಾಡಿದಾಗ ಅಂದ್ರೆ ಮುಂದಿನ ಬೆಳಿಗ್ಗೆ ನಾನು ಅದನ್ನ ಮೂರ್ ಬೆಳೆ ಮಾಡಬಹುದು. ದಾರ ಸಿಗಲ್ಲ, ಬಟ್ ವೈರು ಆಮೇಲೆ ಗೂಟ ಮೂರ್ ಟೈಮ್ ಮಾಡಬಹುದು. ಈಗ ಟೊಮೆಟೊ ನಾಟಿ ಮಾಡಿದ್ಮೇಲೆ ಅದು ಎಷ್ಟು ದಿನಕ್ಕೆ ಅದು ಕಟಾವಿ ಬರುತ್ತೆ? ಎರಡೂವರೆ ತಿಂಗಳು, 3 ತಿಂಗಳು ಪ್ರಾರಂಭ ಆಗಿಬಿಡುತ್ತೆ. ಈಗ ರೇಟ್ ಇತ್ತಪ್ಪ ಅಂತಂದ್ರೆ ದ್ವಾರಗೈನ ಅರ್ದು ಬಿಡ್ತೀರ ನೀವು? ಇಲ್ಲ, ಹಿಂಗೆ ರೇಟ್ ಇತ್ತು ಅಂತಂದು ಅರಿಯೋದಿಲ್ಲ, ಅದು ಒಳ್ಳೆ ಪಾಕಕ್ಕೆ ಬಂದಾಗಲೇ ಅರಿಯೋದು. ಈಗ ಒಂದು ಕಡೆ ನಾನು ಕೇಳಿದೆ, ಈಗ ಸಾಕಷ್ಟು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದ್ದಾಗ ನಮ್ಮ ಕೃಷಿಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇಗ ಹಣ್ಣಾಗುವಂತಹ ಒಂದು ಕೆಮಿಕಲ್ ಏನ ಬಂದಿದೆ ಅದನ್ನ ಸಿಂಪಡಣೆ ಮಾಡ್ತಾರೆ ಅಂತ ಕೇಳಿದೆ. ಇಲ್ಲ, ನಮ್ಮಲ್ಲಿ ಏನಿಲ್ಲ ಅದು. ಅದ ಎಲ್ಲಿ ಮಾಡ್ತಾರೋ ಎಲ್ಲಿ ಬಿಡ್ತಾರೋ ಗೊತ್ತಿಲ್ಲ, ನಾವು ಟಿವಿ ಮಾಧ್ಯಮದಾಗೆ ಒಂದ್ಸರಿ ನೋಡಿದ ಕೇಳಿದ್ ನೆನಪೈತೆ. ಆದ್ರೆ ನಮ್ಮ ಏರಿಯಾದಲ್ಲಿ ಯಾರು ಆ ಟೈಪ್ ಮಾಡೋದಿಲ್ಲ. ಅದೆಲ್ಲ ತಪ್ಪಲ್ವಾ ಮಾಡೋದು? ಇಲ್ಲ, ತಪ್ಪು ಮಾಡಬಾರದು. ಅಲ್ಲ, ತಪ್ಪು ಅನ್ನೋದಕ್ಕಿಂತ ಅದನ್ನೆಲ್ಲ ಸಿಂಪಡಣೆ ಮಾಡಿ ನಾವೇ ತಿನ್ಬೇಕಲ್ಲ, ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆ ಬೇರುತ್ತೆ, ನಾವೇ ತಿನ್ಬೇಕು. ಈಗ ಟೊಮೆಟೊ ಅಂತಂದ್ರೆ ಒಂದು ಎಕರೆಗೆ ಅಂದ್ರೆ ಇಷ್ಟು ಬಾಕ್ಸ್ ಅಂತೇಳಿ ಬೆಳೆದ್ರೆ ಉತ್ತಮವಾದ ಇಳುವರಿ ಅಂತಾರಲ್ವಾ, ಎಷ್ಟು ಬಾಕ್ಸ್ ಬೆಳಿತೀರ ನೀವು? 400 ಬಾಕ್ಸ್ ಮೇಲೆ ಬರೀಬಹುದು ಒಂದು ಎಕರೆಗೆ ಸರಿಯಾಗಿ ಇಳುವರಿ ಬಂದ್ರೆ. ಏನ್ ರೇಟ್ ಸಿಕ್ಕರೆ ನಿಮಗೆ ಲಾಭದಾಯಕ ಬೆಳೆ ಇದು? ನಮಗೆ ಕನಿಷ್ಠಕ್ಕೂ 400 ರಿಂದ 500 ರೂಪಾಯಿ ಸಿಕ್ಕರೂ ಒಳ್ಳೆ ಲಾಭದಾಯಕ ಒಂದು ಬಾಕ್ಸ್. ಈಗೆಲ್ಲ ತುಮಕೂರು ಕಡೆಗೆ ಜಾಸ್ತಿ ಬೆಳೀತಾರಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲೆಲ್ಲ ಹಚ್ಚಿದ್ರೆ, ಅಲ್ಲಿ ವಿಶೇಷವಾಗಿ ಬೆಳೀತಾರೆ. ನಮ್ ಕಡೆ ಅಷ್ಟೇನಿಲ್ಲ, ಈಗೆಲ್ಲ ತೋಟದ ಮೇಲೆ ಬಿದ್ದ್ಬಿಡ್ತಾರೆ ನಮ್ ಕಡೆ. ಎಲ್ಲ ಅಡಿಕೆ? ಅಡಿಕೆ ಈಗೆಲ್ಲ ಬಹಳ ಕಡಿಮೆ. ಮೊದ್ಲು ಬರೇ ನೀರಾವರಿಗೆ ತರಕಾರಿನೇ ಬೆಳೆದ್ ಜಾಸ್ತಿ. ಈಗೇನಾಗ್ಬಿಡುತ್ತೆ ಅಂದ್ರೆ ಎಲ್ಲ ಅಡಿಕೆ ಗಿಡ ಮಾಡ್ಕೊಂಡ್ಬಿಟ್ಟು ಅವೆಲ್ಲ ದೊಡ್ಡವಾಗಿದಾವ, ಜಮೀನು ಇಲ್ಲ, ಖಾಲಿ ನೆಲ ಕಡಿಮೆ ಇರೋರು. ಈಗ ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಮೇ ಜೂನ್ ತಿಂಗಳಲ್ಲಿ ಒಳ್ಳೆ ರೇಟ್ ಆಗಬಹುದು ಅಲ್ವಾ? ಆಗ್ಬಹುದು. ಯಾಕಂತಂದ್ರೆ ಈ ಟೈಮ್ನ ಯಾವತ್ತು ಕಮ್ಮಿ ಆಗೇ ಇಲ್ಲ, ಈ ಟೈಮ್ನ ಆಗಿದೆ. ಲಾಸ್ ಆಗಂತ ಮಟ್ಟಕ್ಕಂತ ಹೋಗಲ್ಲ, ಆಗಲ್ಲ. ಮತ್ತೆ ಇದ್ರ ಜೊತೆಗೆ ಈಗ ಇದನ್ನ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಹೂಕೋಸು. ಈಗ ಹೂಕೋಸು ಬೆಳೆಯೋದು ಕಡಿಮೆ ನಮ್ಮ ಭಾಗದಲ್ಲಿ, ಎಲೆಕೋಸು ಬೆಳೆಯಂತದ್ದ ನೋಡಿದ್ವಿ. ಈಗಲೂ ಯಾರು ಬೆಳೆಯಲ್ಲ, ನಾವು ಒಂದ್ ವರ್ಷ ಬೆಳೆದಿದ್ವಿ, ಬಹಳ ಚೆನ್ನಾಗಿ ಬಂದಿತ್ತು. ಅವತ್ತು ರೇಟ್ ಇಲ್ಲ, ಅಲ್ಲಿಗೂ 20 ರೂಪಾಯಿ ಒಂದು 15 ರೂಪಾಯಿ ಒಂದು ಪೀಸ್ ಲೆಕ್ಕ ಕೊಟ್ಟಿದ್ವಿ. ಅವತ್ತು ಒಂದೊಂದು 1-1.5 ಲಕ್ಷ ಆಗಿತ್ತು. ಅದೇನು ಬಹಳ ಎಕರೆಗಟ್ಟಲೆ ಹಾಕಿದ್ದಲ್ಲ, ಅರ್ಧ ಎಕರೆ. ಅದು ಹೂಕೋಸ್ಗೆ ಏನು ಬಹಳ ಔಷಧಿ ಬೆಳಿಬೇಕು ಅಂತಾರೆ? ಬಹಳ ಔಷಧಿ ನಾವೇನು ಹೊಡೆದಿಲ್ಲ, ಈಗ ಅಂತಾರೆ ಅದು ಹೊಸ್ನೆಲ್ಲ ನಮ್ದು. ಅವಾಗ ಪ್ರಾರಂಭದಾಗೆ ಬೋರ್ ಕೊರಿಸಿ ನೀರಾವರಿ ಮಾಡಿದ್ದು, ಅವಾಗ ಮಾಡಿದ್ವಿ. ಬಹಳ ಉತ್ತಮವಾದ ಬೆಳೆ ಬಂದಿತ್ತು. ರೇಟ್ ಸಿಗ್ತಾ ನಿಮಗೆ ಅವತ್ತ? ಅದೇ 15-20. ಈಗೆಲ್ಲ ಏನ್ ರೇಟ್ ಇದೆ? ಈಗ ಅದೇ ರೇಟ್. ಅದೇ ರೇಟ್ ಮದುವೆ ಸೀಸನ್ ಒಳ್ಳೆ ರೇಟ್ ಆಗುತ್ತೆ ಅಂದ್ರೆ ಒಟ್ಟಾರೆ ಇಳುವರಿ ಬಂದ್ರೆ ಚೆನ್ನಾಗಿ ನಿಮಗೆ ಒಳ್ಳೆ ಎಲ್ಲದೂ ಇಳುವರಿ ಬಂದ್ರೆ ಲಾಭ. ಲಾಭ ಒಂದ್ ಪಕ್ಷ ಕಡಿಮೆ ರೇಟ್ ಇದ್ರು ಇಳುವರಿ ಚೆನ್ನಾಗಿ ಬಂದ್ರೆ ಅಲ್ಲಿ ನಮಗೆ ಅನುಸರಿಸ ಆಗುತ್ತೆ. ಈಗ ಇಷ್ಟೆಲ್ಲ ತರಕಾರಿ ಬೆಳೆದ್ರು ಜೊತೆಗೆ ಮತ್ತೆ ಅಡಿಕೆನು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಎಷ್ಟೆಕರೆ ಒಳಗಡೆ ಅಡಿಕೆ ಹಾಕಿದ್ರ? ನಾವು 3 ಎಕರೆ ಮಾಡಿದ್ವಿ. 3 ಎಕರೆ. ಈಗ ಅಡಿಕೆ ಅಂತಂದ್ರೆ ಸಾಮಾನ್ಯವಾಗಿ ಇರಂದ ಜಮೀನಿಗೆಲ್ಲ ಅಡಿಕೆ ಹಾಕಿಬಿಡ್ಬೇಕು ಅಂತ ಮನಸ್ಸು ಮಾಡಿಬಿಡ್ತಾರೆ ನಮ್ಮ ರೈತರು ಅಲ್ವಾ? ಅದರಲ್ಲೂ ನೀವು ಸ್ವಲ್ಪ ಅಲ್ಪ ಸ್ವಲ್ಪ ಬಿಟ್ಕೊಂಡಿದ್ರ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯಕ್ಕೆ. ಮನ್ಸು ಮಾಡ್ಲಿಲ್ಲ ಅಷ್ಟಕ್ಕೂ ನಾವು ಅಡಿಕೆ ಬೆಳಿಬೇಕಂತ? ಇಲ್ಲ, ಮಾಡಬಹುದು ಇರ್ಲಿ. ಆಮೇಲೆ ಅದಂತವಾಗಿ ನೀರಿಂದು ಮೊನ್ನೆ ಈಗೆಲ್ಲ 4 ವರ್ಷ ಮುಂಚೆ ಬಹಳ ಪ್ರಾಬ್ಲಮ್ಗಳು ಬಂದ್ವಾ, ಹಂಗಾಗಿ ಈ ಬೇರೆ ಬೆಳೆನೂ ಬೆಳ್ಕೊಂಬನ, ಮೆಕ್ಕೆಜೋಳ ತರಕಾರಿ ಇನ್ನೊಂದು ಅಂತಂದೇಳಿ ಅದು ಸಪರೇಟ್ ಆಗಿ ಇದಾವ. ಸಿದ್ದಣ್ಣ ಅವರೇ, ಈಗ ನೀರಿಂದು ಬಹಳಷ್ಟು ನಮಗೆ ಸಮಸ್ಯೆ ಆಯ್ತು ಇಂದಿನ ದಿನಗಳಲ್ಲಿ ಅಂತ ಹೇಳಿದ್ರ. ಈಗ ನಮ್ಮ ಭಾಗದಲ್ಲಿ 1 ವರ್ಷ ಮಳೆ ಚೆನ್ನಾಗಿ ಬರಬಹುದು, 1 ವರ್ಷ ಮಳೆ ಬರದೇ ಇರಬಹುದು. ಈಗ ಬಿದ್ದಂತ ಮಳೆ ನೀರನ್ನೇ ನಮ್ಮ ಭೂಮಿಯಲ್ಲೇ ಇಂಗುವಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಈಗ ಸುತ್ತಲೂ ಬದುಗಳ ನಿರ್ಮಾಣ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂಡಿದೀರಾ ನೀವು? ಬದುಗಳ ನಿರ್ಮಾಣ ಅಂತಂದ್ರೆ ಅವಾಗೆಲ್ಲ ಇಂಗುಗುಂಡಿ ಅಂತಂದೇಳಿ ಮಾಡ್ಕೊಂಡ್ರೆ ಕೆಲವರು, ನಾವು ಒಂದೊಂದು ಬಾವಿನೂ ಮಾಡ್ಕೊಂಡಿದ್ವಿ. ಈಗ ಸುತ್ತಲು ಬದುಗಳು ಇದಾವ ನಿಮ್ಮ ಜಮೀನಲ್ಲಿ? ಸುತ್ತಲೂ ಬದನು ಇದಾವೆ. ಈಗ ಬದುಗಳ ಮೇಲೆ ಏನಾದ್ರೂ ಅರಣ್ಯ ಗಿಡಗಳು ಹಾಕುವಂತದ್ದು ಇದನ್ನೆಲ್ಲ ಮಾಡಿದ್ರ? ಬೇವು ಮರ, ಇವು ಗಿಡ ಮರ ಇರ್ತಾವ ತೋಟಕ್ಕೆ ಇಂಪಾರ್ಟೆಂಟ್. ಸುತ್ತಲೂ ಯಾರಾದ್ರೂ ತಿಂಗಳ ಹಾಕೇ ಹಾಕ್ತಾರೆ. ಈಗ ಫಲಕ್ ಬಂದಿದೀಯ ಅಡಿಕೆ? ಅಡಿಕೆ ಫಲಕ್. ಅಡಿಕೆ ಯಾವ ರೀತಿ ಬೆಳೆಸಿರಿ, ಇದ್ರ ಬಗ್ಗೆ ಹೇಳ್ರಿ. ಅಡಿಕೆ ಗೋಟ್ ಅಂತಂದು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅವತ್ತು ಒಳ್ಳೆ ದುಂಡನ್ ಗೋಟ ಆಯ್ಕೆ ಮಾಡ್ಕೊಂತಾರೆ, ಭೂಮಿಗೆ ಹಾಕ್ತಿವಿ. ಆಯ್ದ ಮೊಳಕೆ ಬರುತ್ತೆ, ಮೊಳಕೆ ಬಂದಾಗ ಪ್ಯಾಕೆಟ್ ಮಾಡ್ತೀವಿ. ಪ್ಯಾಕೆಟ್ ಅನ್ನ 1 ವರ್ಷ ಅದ್ರಲ್ಲಿ ನೀರ್ ಹಾಕಿ ಆರೋಯ್ತಿವಿ. ಅವಾಗ ನಾವು ಮತ್ತೆ ಭೂಮಿ ತಂದ ಒಂದ್ ನಾಟಿ ಮಾಡ್ತೀರ. ಅಡಿಕೆ ಬೆಳೆ ಚೆನ್ನಾಗಿದೆ ನಿಮ್ದು? ಚೆನ್ನಾಗಿದೆ. ನಿಮ್ಗೆ ಆದಾಯ ತಂದು ಕೊಡ್ತಾ ಇದೆಯಾ ಬೆಳೆ? ಚೆನ್ನಾಗಿ ಕೊಡ್ತೈತೆ. ವರ್ಷ ಎಷ್ಟು ತಗೊಳ್ತೀರ ಆದಾಯವನ್ನು? ವರ್ಷಕ್ಕೆ 1 ಎಕರೆಗೆ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ. ಈಗ 2 ಎಕರೆ ಹಾಕಿದ್ರ? 2 ಎಕರೆ. ಈಗ ಆಲ್ರೆಡಿ ನೀವು 10 ಲಕ್ಷ ರೂಪಾಯಿ ಆದಾಯ ತಗೊಳ್ತಾ ಇದೀರ. ಮತ್ತೆ ಏನಾದ್ರೂ ಜೊತೆಗೆ ಏನಾದ್ರು ಹೈನುಗಾರಿಕೆ ಮಾಡಿದಿರ? ಈಗ ಗೊಬ್ಬರ ಬೇಕಲ್ಲ. ಗೊಬ್ಬರ ಬೇಕು ಅಂದ್ರೆ 3 ವರ್ಷ ಇರೋ ನಮ್ಮನೆಗೆ ಯಾವಾಗ್ಲೂ. ಈಗ ಅವನ್ ನೋಡ್ಕೊಳ್ಳೋದು ಇಲ್ದಂಗ ಆಗುತ್ತೆ. ಒಬ್ಬೊಬ್ಬಂಟಿ ಗಿಡ ಆಗಿರ್ತವ, ಹಂಗಾಗಿ ಒಂದ್ ದಸ ಇಟ್ಕೊಂಡು ಎರಡ್ ದಸ ಮಾರಿಬಿಟ್ಟು ಮೂರ್ ನೋಡ್ ನಾಲ್ಕ್ ನೋಡ್ ಗೊಬ್ಬರ ಆಗುತ್ತೆ. ಒಂದ್ ಎಕರೆಗೆ ಆಗುತ್ತೆ ಗೊಬ್ಬರ. ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆ ಮೂವರೇ. ಈಗ ನೀವು, ನಿಮ್ಮ ಮನೆಯವರು? ನಮ್ಮ ಮಗ. ಈಗ ನಿಮ್ ಮಗನು ಬರಲ್ವಾ ಕೃಷಿಗೆ? ಕೃಷಿಗೆ, ಒಂದೇ ಕೃಷಿ ಬದುಕು. ಈಗ ಮೂರು ಹಸು ಕಟ್ಟಿಕೊಂಡಿದ್ರಲ್ಲ, ಅವಾಗ ಸಾಕಷ್ಟು ನಿಮ್ಗೆ ಕೊಡುಗೆ ಗೊಬ್ಬರ ಸಿಗ್ತಾ ಇತ್ತು? ಬೇಕಾದಷ್ಟು ಆಗದು ಗೊಬ್ಬರ, ಹೊಲಗಳಿಗೆಲ್ಲ ಬೇಕಾದಷ್ಟು ಆಗದು. ಎಲ್ಲ ಒಂದ್ ಕಡೆ ಅನ್ಸಲ್ಲ, ಈಗ ಉತ್ತಮ ಇತ್ತು ಹಸು ಇದ್ದಿದ್ರೆ ಅಂತ. ಇನ್ನೂ ಎರಡು ಮೂರ್ತ ಹಸು ಕಟ್ಟಬೇಕು ಅನಿಸ್ತದೆ, ಆದ್ರೆ ಅವಕ್ಕೆ ಹೊಡ್ಕೊಂಡೋಗೋರು, ಮೇವು ನೀರು ಮಾಡಕ್ಕೆ ಆಗ್ಲದಕ್ಕೆ ಇಲ್ಲ. ಈಗ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ ಆಗಲ್ಲ. ಆಗಲ್ಲ, ಆಗಲ್ಲ. ಈಗ ಮುಖ್ಯವಾಗಿ ಅಡಿಕೆಗೆ ಹೆಚ್ಚಾಗಿ ನಮಗೆ ಕೊಟ್ಟಿಗೆ ಗೊಬ್ಬರನ ಬೇಕಾಗುತ್ತೆ. ಹಂಗಾರೆ ಬೇರೆದ ಎಲ್ಲರೂ ಸಿಕ್ತು ತಗೊಂತೀವಿ, ಗೊಬ್ಬರನೇ ಹಾಕ್ತಿವಿ. ಈಗ ಬೇರೆ ಕಡೆ ನಾವು ತಗೊಳ್ಬೇಕಂತಂದ್ರೆ ಸಾಕಷ್ಟು ಹಣ ವ್ಯಯ ಮಾಡ್ಬೇಕಾಗುತ್ತೆ, ಮತ್ತೆ ದುಡಿಮೆ ಬರಬೇಕು, ಆದಾಯ ಬರಬೇಕು ಅಂದ್ರೆ ಖರ್ಚು ಮಾಡ್ಲೇಬೇಕು. ಈಗ ಸಾಕಷ್ಟು ರೀತಿಯಾದಂತ ತರಕಾರಿಗಳನ್ನ ಬೆಳೀತಾ ಇದ್ದೀರಾ. ಈಗ ಬೀನ್ಸ್ ಬೆಳೀತೀರಾ, ಕ್ಯಾಪ್ಸಿಕಮ್ ಬೆಳೀತೀರಾ, ಟೊಮೆಟೊ ಬೆಳೀತೀರಾ, ಹೂಕೋಸ್ ಬೆಳೀತೀರಾ. ಈ ತರಕಾರಿ ಕೃಷಿ ಏನನ್ಸುತ್ತೆ ನಿಮಗೆ? ಒಳ್ಳೆ ಆದಾಯ ಅನಿಸುತ್ತೆ, ಒಳ್ಳೆ ದುಡಿಮೆ ಅನಿಸುತ್ತೆ. ನಮಗೆ ಯಾವಾಗ್ಲೂ ಬೇಜಾರಾಗೋದಿಲ್ಲ, ಬದುಕು ಕೆಲಸ ಇರುತ್ತೆ. ಈ ಕೃಷಿಯಲ್ಲಿ ನಾವು ಬೇಜಾರ ಮಾಡಿಕೊಂಡ್ರೆ ಕೃಷಿ ಬದುಕು ಅಲ್ಲ ಅಲ್ವಾ? ಅಲ್ವೇ ಅಲ್ಲ, ಯಾವಾಗ್ಲಿಂದ ಕೂಡ ಮಾಡಿದ್ರೆ ಕೃಷಿ ಬದುಕು. ಈಗ ಯಾವಾಗ್ಲೂ ನಮಗೆ ಲಾಸ್ ಆದ್ರೂ ಲಾಸ್ ಅಂತೇಳಿ ಬೇಜಾರ ಮಾಡಿಕೊಂಡ್ರೆ ಇನ್ನೊಂದ್ಸರಿ ಅದ್ರ ದುಡಿಬೇಕು, ಮತ್ತೆ ಅದನ್ನ ಅದನ್ನೇ ಮಾಡಬೇಕು, ಮತ್ತೆ ತಗೋಬೇಕು. ಒಟ್ಟಾರೆ ನೆಮ್ಮದಿಯಿಂದ ಈ ಕೃಷಿ ಜೀವನ ನಡೆಸ್ತಾ ಇದ್ದೀವಿ. ಒಳ್ಳೇದು ಸಿದ್ದಣ್ಣ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಲಾಭದಾಯಕವಾಗಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಬಂಜಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕ ಬಿ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ, ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2223 ಗೆ ಕರೆ ಮಾಡಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಬಾಳೆಯಲ್ಲಿ ಸಿಗಟೋಕ ಎಲೆಚುಕ್ಕೆ ರೋಗದ ಲಕ್ಷಣ ಮತ್ತು ಅದರ ನಿರ್ವಹಣಾ ಕ್ರಮ. ಇತ್ತೀಚಿನ ದಿನಗಳಲ್ಲಿ ಬಾಳೆ ಬೆಳೆಗಾರರಲ್ಲಿ ಒಂದು ಆತಂಕವನ್ನು ಸೃಷ್ಟಿಸಿರತಕ್ಕಂತಹ ಪ್ರಮುಖ ರೋಗ ಅಂತ ಯಾವುದು ಅಂತಂದ್ರೆ ಈ ಒಂದು ಸಿಗಟೋಕ ಎಲೆಚುಕ್ಕೆ ರೋಗ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಕೂಡ ಕಂಡು ಬರುತ್ತಿದೆ. ಸೊ ಇದರಲ್ಲಿ ನಾವು ಗಮನಿಸಿರ್ತಕ್ಕಂತಹ ಒಂದು ಇನ್ನೊಂದು ಅಂಶ ಏನಪ್ಪಾ ಅಂತಂದ್ರೆ, ಯಾವ್ಯಾವ ರೈತ ಬಾಂಧವರು ಅವ್ರ ಹೊಲದಲ್ಲಿ ಒಂದು ಲಘು ಪೋಷಕಾಂಶಗಳ ಒಂದು ಕೊರತೆ ಇದೆ, ಜೊತೆಗೆ ಯಾರ್ಯಾರು ಲಘು ಪೋಷಕಾಂಶಗಳನ್ನ ಉಪಯೋಗಿಸ್ತಿಲ್ಲ. ಸೊ ಅಂತಹ ಪ್ರದೇಶಗಳಲ್ಲಿ ಪೋಷಕಾಂಶಗಳು ಸ್ವಲ್ಪ ಕೊರತೆ ಇದ್ದಂತಹ ಪ್ರದೇಶಗಳಲ್ಲಿ ಈ ರೋಗ ಉಲ್ಬಣ ಆಗ್ತಿರೋದು ಕೂಡ ನಾವು ಕೆಲವೊಂದು ತಾಕಿನಲ್ಲಿ ಗಮನಿಸಿದ್ದೇವೆ. ಸೊ ಹಂಗಾಗಿ ಈ ಒಂದು ಎಲೆಚುಕ್ಕೆ ರೋಗದ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಈ ಒಂದು ಬಾಳೆ ಎಲೆಯ ಕೆಳ ಮತ್ತು ಅಂಚಿನ ಒಂದು ಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತವೆ. ಸೊ ಈ ಒಂದು ಕೆಂಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಏನ್ ಕಂಡು ಬರ್ತವೆ, ಸೊ ಈ ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆ ಸೇರ್ಬಿಟ್ಟು ಸೊ ಎಲೆಗಳು ಸಂಪೂರ್ಣವಾಗಿ ಒಣಗಿದ ರೂಪದಲ್ಲಿ ಆಗುತ್ತೆ. ಪ್ರಮುಖವಾಗಿ ಈ ಒಂದು ಎಲೆಗಳು ಒಣಗಿದಂತದ್ದು ಕಂಡು ಬರ್ತಕ್ಕಂಥದ್ದು ಒಂದು ಬಡ್ಡೆ ಎಲೆಗಳು, ಏನು ಈ ಕೆಳಭಾಗದ ಎಲೆಗಳೇನಿರ್ತವೆ. ಸೊ ಅಲ್ಲಿಂದ ಈ ಒಂದು ಒಣಗಲಿಕ್ಕೆ ಈ ಒಂದು ರೋಗ ಉಲ್ಬಣಕ್ಕೆ ಪ್ರಾರಂಭ ಆಗುತ್ತೆ. ಸೊ ಹಿಂಗೆ ಕೆಳಗಿನಿಂದ ಮೇಲಿನ ಎಲೆಗಳು ಕೂಡ ಇದು ಪಸರಿಸಿ ಇಡೀ ಒಂದು ಬಾಳೆ ಗಿಡವನ್ನು ನೋಡಿದಾಗ ಅದು ಸಂಪೂರ್ಣವಾಗಿ ಒಣಗಿ ಹೋಗಿರೋ ರೀತಿಯಲ್ಲಿ ಇದು ಗೋಚರಿಸುತ್ತೆ. ಸೊ ಇದಿಷ್ಟು ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ. ಇದು ಹೆಸರೇ ಸೂಚಿಸುವಂತೆ ಬಾಳೆ ಎಲೆಯಲ್ಲಿ ಈ ಒಂದು ಚುಕ್ಕೆಗಳು ಕಂಡು ಬಂದು ಚುಕ್ಕೆಗಳು ಒಂದರಿಂದ ಒಂದು ಸೇರಿಬಿಟ್ಟು ಸಂಪೂರ್ಣವಾಗಿ ಎಲೆಗಳು ಒಣಗಿ ಹೋಗುತ್ತೆ. ಸೊ ಇದರಲ್ಲಿ ನಿರ್ವಹಣಾ ಕ್ರಮದಲ್ಲಿ ಈಗ ನಾನು ಮುಂಚೆನೇ ಹೇಳಿರಂಗೆ ಸ್ವಲ್ಪ ಯಾವ್ಯಾವ ರೈತರು ಈ ಲಘು ಪೋಷಕಾಂಶಗಳ ಒಂದು ಸಿಂಪರಣೆಯನ್ನ ಮಾಡಿದ್ದಾರೆ ಅಥವಾ ಲಘು ಪೋಷಕಾಂಶಗಳ ಕೊರತೆ ಎಲ್ಲಿ ಕಡಿಮೆ ಇದೆ, ಸೊ ಅಂತಹ ಭಾಗದಲ್ಲಿ ಈ ಒಂದು ರೋಗ ಬಾಧೆನೂ ಕೂಡ ಕಡಿಮೆ ಇರೋದನ್ನ ನಾವು ಗಮನಿಸಿದ್ದೇವೆ. ಎಲ್ಲೆಲ್ಲಿ ಈ ಒಂದು ರೋಗದ ಬಾಧೆ ಕಂಡು ಬರುತ್ತೆ. ಸೊ ಅಂತಹ ಕಡೆ ನಮಗೆ ಪ್ರೊಪಿಕೋನೋಸಲ್ ಅನ್ನ 1 ಮಿಲಿಲೀಟರ್ ಪರ್ ಲೀಟರ್ ನಂತೆ ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಈ ಒಂದು ರೋಗ ಕಂಡು ಬಂದಾಗ ಸಿಂಪರಣೆಯನ್ನ ಮಾಡೋದ್ರಿಂದ ಈ ಒಂದು ಸಿಗಟೋಕ ಎಲೆ ಚುಕ್ಕೆ ರೋಗವನ್ನ ನಿಯಂತ್ರಣ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದು ಪ್ರಮುಖವಾದಂತಹ ಒಂದು ನಮಗೆ ಫಂಜಿಸೈಡ್ಸ್ ಅಂದ್ರೆ ಎಕ್ಸಾಕೋನೋಸೋಲ್, ಎಕ್ಸಾಕೋನೋಸೋಲ್ ಅನ್ನ 1.5 ml ಪರ್ ಲೀಟರ್ ನಂತೆ ಮಿಶ್ರಣ ಮಾಡಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಈ ಒಂದು ಎಲೆ ಚುಕ್ಕೆ ರೋಗ ನಾವು ನಿಯಂತ್ರಣ ಮಾಡಬಹುದು. ಇದ್ರ ಜೊತೆಗೆ ಸಿಂಪರಣೆಯನ್ನ ಮಾಡುವಾಗ ನಮಗೆ ಬನಾನಾ ಸ್ಪೆಷಲ್ ಅಂತಿದೆ. ಸೊ ಬನಾನಾ ಸ್ಪೆಷಲ್ ಅಂದ್ರೆ ಇದು ಒಂದು ಲಘು ಪೋಷಕಾಂಶಗಳ ಮಿಶ್ರಣ. ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಮಾಡಿರ್ತಕ್ಕಂತಹ ಒಂದು ಟೆಕ್ನಾಲಜಿ. ಸೊ ಇದನ್ನು ಕೂಡ ಈ ಒಂದು ಫಂಜಿಸೈಡ್ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆಯನ್ನ ಮಾಡಿದ್ರೆ ಈ ಒಂದು ಒಂದು ರೋಗವನ್ನ ಹತೋಟಿ ಮಾಡಬಹುದು. ಬೇಸಿಕಲಿ ಈ ಒಂದು ಏನು ಈ ಬನಾನಾ ಸ್ಪೆಷಲ್ ಇದೆ, ಸೊ ಇದರಲ್ಲಿ ಬೋರಾನು, ಐರನ್, ಕಾಪರ್ ಮತ್ತೆ ಮೆಗ್ನೀಷಿಯಂ ಅಂತಕ್ಕಂತಹ ಲಘು ಪೋಷಕಾಂಶಗಳಿರ್ತವೆ. ಸೊ ಇದನ್ನು ಕೂಡ ನಾವು ಈ ಒಂದು ಶಿಲೀಂದ್ರನಾಶಕಗಳ ಜೊತೆಯಾಗಿ ಕೊಡೋದ್ರಿಂದ ಈ ಎಲೆ ಚುಕ್ಕೆ ರೋಗವನ್ನು ತಡೆಗಟ್ಟಬಹುದು. ಅದರ ಜೊತೆಗೆ ನಮಗೆ ಇಲ್ಲೆಲ್ಲಿ ಈ ಒಂದು ರೋಗ ಕಂಡು ಬಂದಂತಹ ಪ್ರಾಥಮಿಕ ಹಂತಗಳಲ್ಲಿ ಈ ಒಂದು ಚುಕ್ಕೆಗಳ ಬಾಧೆ, ಈ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಎಲೆಗಳನ್ನ ತೆಗೆದು ಬಿಟ್ಟು ಸುಟ್ಟು ಹಾಕೋದ್ರ ಮುಖಾಂತರ ಕೂಡ ಈ ಒಂದು ರೋಗವನ್ನ ಪ್ರಾಥಮಿಕ ಹಂತದಲ್ಲೂ ಕೂಡ ನಾವು ನಿರ್ವಹಣೆಯನ್ನ ಮಾಡಬಹುದು. ಈ ಮೂಲಕ ನಾನು ಕೇಳುಗಾರ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ಬಾಳೆಯಲ್ಲಿ ನಾವು ಈ ಒಂದು ರೋಗದ ಹತೋಟಿಗೆ ಸಮಗ್ರವಾಗಿ ಮಾಡಬೇಕು ಅಂದ್ರೆ ನಾನು ಹೇಳಿರಂತೆ ಕೆಲವೊಂದು ಶಿಲೀಂದ್ರನಾಶಕಗಳನ್ನ ಯೂಸ್ ಮಾಡ್ರಿ. ಅದರ ಜೊತೆಗೆ ಬನಾನಾ ಸ್ಪೆಷಲ್ ಅನ್ನ 6 ತಿಂಗಳಾದ ನಂತರ ಪ್ರತಿ ತಿಂಗಳಿಗೊಮ್ಮೆ 5 g/l ಹಂಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನ ಪಡೆಯಬಹುದೆಂದು ತಿಳಿಸ್ತಾ, ಸೊ ಈ ರೀತಿಯಾದಂತಹ ಯಾವುದೇ ಒಂದು ಬಾಧೆ ಇದ್ದರೆ ನೀವು ನನ್ನನ್ನು ಕೂಡ ಸಂಪರ್ಕಿಸಬಹುದು. 9 8 8 6 0 2 2 2 0 3. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2223 ಕರೆ ಮಾಡಿ. ಇದೀಗ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನ ಕೇಳೋಣ. ಕೂಡ ಏನು ಕೊಡವಾ ಹುಬ್ಬಳ್ಳಿ ಮಾಡ